ಗೆಡ್ಡೆ ಗೆಣಸು ಸೊಪ್ಪಿನ ಮೇಳಕ್ಕೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:50. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿನ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ರೋಬಸ್ಟಾ ಕಾಫಿ ಕೊಯ್ಲು ಮತ್ತು ಸಂಸ್ಕರಣೆ ಕುರಿತು ಟಿಎನ್ ಸಂದೀಪ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬಸ್ಟಾ ಕಾಫಿ ಕೊಯ್ಲು ಮತ್ತು ಸಂಸ್ಕರಣೆ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಭಾರತೀಯ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇಂಜಿನಿಯರ್ ಆದಂಥ ಟಿ ಎನ್ ಸಂದೀಪ್ ಅವರು. ನಮಸ್ಕಾರ ಸಂದೀಪ್ ಅವರೇ. ನಮಸ್ತೆ ಸರ್. ಈಗ ಮೊದಲಿಗೆ ರೋಬಸ್ಟಾ ಕಾಫಿ ಸಾಧಾರಣವಾಗಿ ಯಾವ ಕೊಯ್ಲಿ ಬರುತ್ತೆ? ಸಾಧಾರಣವಾಗಿ ರೋಬಸ್ಟಾ ಕಾಫಿ ಡಿಸೆಂಬರ್ ಕೊನೆಯ ವಾರದಿಂದ ಹಿಡಿದು ಫೆಬ್ರವರಿ ಮೊದಲನೇ ಅಥವಾ ಎರಡನೇ ವಾರದವರೆಗೂ ಕೊಯ್ಲು ಮಾಡ್ತೇವೆ. ಅಂದ್ರೆ ಈಗ ರೋಬಸ್ಟಾ ಕಾಫಿ ಇದೆಯಲ್ಲ, ಇದು ಅರೇಬಿಕಾ ಕಾಫಿಗಿಂತ ತಡವಾಗಿ ಕೊಯ್ಲಿ ಬರುತ್ತಲ್ಲ, ಇದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ ಸರ್? ಅದಕ್ಕೆ ಮುಖ್ಯ ಕಾರಣ ಅಂತ ತಗೊಂಡಾಗ, ಈ ಸಾಧಾರಣವಾಗಿ ಹೂವಿನಿಂದ ಕಾಯಾಗುವುದಕ್ಕೆ ಅರೇಬಿಕಾದಲ್ಲಿ ಸಾಧಾರಣವಾಗಿ 6-8 ತಿಂಗಳ ಕಾಲ ಸಾಕಾಗ್ತದೆ. ಆದ್ರೆ ಅದೇ ರೋಬಸ್ಟಾದಲ್ಲಿ ಹೂವಿನಿಂದ ಕಾಯಾಗುವುದಕ್ಕೆ ಸಾಧಾರಣವಾಗಿ 9-11 ತಿಂಗಳು ಬೇಕಾಗ್ತದೆ. ಇದು ಒಂದೇ ಡಿಫ್ರೆನ್ಸ್ ನಮಗೆ, ಅರೇಬಿಕಾಗಿಂತ ರೋಬಸ್ಟಾ ತಡವಾಗಿ ಹಣ್ಣಾಗೋದು ಕಾರಣ. ಅಂದ್ರೆ ಇದು ಒಂದು ರೈತ ಬಾಂಧವರಿಗೂ ಸ್ವಲ್ಪ ಅನುಕೂಲ ಅಂತಾನೆ ಹೇಳ್ಬಹುದು. ಹೌದು ಸರ್. ಯಾಕೆಂದ್ರೆ ಎಲ್ಲ ಒಂದೇ ಸರಿ ಕೊಯ್ಲಿ ಬಂದ್ಬಿಟ್ರೆ ಕೂಲಿ ಕೆಲಸಗಾರರ ಒಂದು ಸಮಸ್ಯೆ ಇದೆಲ್ಲ ಬರೋ ಸಾಧ್ಯತೆ ಇರುತ್ತೆ. ಕೂಲಿ ಕೆಲಸಗಾರರು ಸಿಗೋದಿಲ್ಲ, ಮತ್ತೆ ನಮಗೆ ಕಣನೂ ಅಭಾವ ಆಗ್ತದೆ. ಯಾವ ಹಂತದಲ್ಲಿ ರೋಬಸ್ಟಾ ಕಾಫಿಯನ್ನ ಕೊಯ್ಲು ಮಾಡಬೇಕು ಅಂತೀರಿ? ಸಾಧಾರಣವಾಗಿ ಕಾಫಿ ಬೋರ್ಡ್ ಹೇಳೋದೇನಂತಂದ್ರೆ, 80% ಹಣ್ಣಾದಾಗ ಕಾಫಿ ಹಣ್ಣನ್ನ ಕೊಯ್ಲಿಕ್ಕೆ ಶುರು ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ, 50-60% ಹಣ್ಣಾದಾಗ ಇನ್ನು ಕೇವಲ 30-40% ಕಾಯಾಗಿರೋದ್ರಿಂದ ಆ ತರದ ಹಣ್ಣು ಸಂಸ್ಕರಣೆ ಆದ ನಂತರ ಹೆಚ್ಚಿನ ಅಂಶ ನಮಗೆ ಬ್ಲಾಕ್ಸ್ ಅನ್ನೋದು ಬರ್ತದೆ. ಸೊ ಅದೇ ಕಾರಣಕ್ಕೆ ನಾವೇನ್ ಹೇಳ್ತೀವಿ, 80% ಹಣ್ಣಾದ ನಂತರನೇ ನಾವು ಹಣ್ಣನ್ನ ಕೊಯ್ಬೇಕಾಗ್ತದೆ. ಈಗ ಸಾಧಾರಣವಾಗಿ ಹಣ್ಣಾಗಿರುವಂತ ಕಾಫಿಯನ್ನ ಕೊಯ್ಲು ಮಾಡಬೇಕು ಅಂತ ತಾವು ಹೇಳ್ತಾ ಇರ್ತೀರಿ. ಈ ರೋಬಸ್ಟಾ ಕಾಫಿನಲ್ಲಿ ಒಟ್ಟಿಗೆ ಕೊಯ್ಲು ಮಾಡೋದು ಒಳ್ಳೇದು ಅಥವಾ 2-3 ಸಾರಿ ಕೊಯ್ಲು ಮಾಡ್ಕೊಳ್ಳೋದು ಒಳ್ಳೇದು ಅಂತೀರಿ?

ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಸರ್ಕಾರಿ ಒಂದನೇ ದರ್ಜೆ ಕಾಲೇಜು, ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಇವರ ಸಹಯೋಗಲಿ ಕುವೆಂಪು ಅವು ಬರೆದಿರುವ ನಾಡಗೀತೆಗೆ 100 ವರ್ಷ ತುಂಬಿದ ಸಂಭ್ರಮಲಿ ಸಹಸ್ರ ಕಂಠ ಗಾಯನ ಕಾರ್ಯಕ್ರಮ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಇಂದು ನಡೆತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವು ಮಾತಾಡಿ, ಇಸ್ಕೂಲು ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡುವುದರ ಮೂಲಕ ಕುವೆಂಪು ಅವು ನಾಡಿಗೆ ಕೊಟ್ಟ ಕೊಡುಗೆ ಬಗ್ಗೆ ಮಾಹಿತಿ ಕೊಡ್ತಾವಳು. 1924-25 ಅವಧಿಲಿ ಕುವೆಂಪು ಅವರ ಆತ್ಮಕತೆ ನೆನಪಿನ ದೋಣಿಯಲ್ಲಿ ಹೇಳ್ದಂಗೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆನ ರಚಿಸಿ ಕನ್ನಡ ನಾಡಿನ ಸಮೃದ್ಧಿನ ಕುವೆಂಪು ಅವು ಕಟ್ಟಿಕೊಟ್ಟಳು ಅಂತ ಅವು ಹೇಳ್ದು. ಈ ಹೊತ್ತಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್, ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಕೆ ಮಂಜುಳಾ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸಿ ರಂಗಪ್ಪ ಸೇರಿದಂಗೆ ಮುಖ್ಯ ನೆಂಟರುಗ ಕುವೆಂಪು ಅವರ ಸಾಹಿತ್ಯ ಕ್ಷೇತ್ರದ ಸಾಧನೆ ಬಗ್ಗೆ ಮಾತಾಡ್ದು. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ಐಸಿಯು ವಾರ್ಡ್ನ ನಿರ್ವಹಣೆಯಲ್ಲಿ ಇಡೀ ರಾಜ್ಯಕ್ಕೆ 2ನೇ ಸ್ಥಾನ ಪಡ್ಕೊಂಡುಟ್ಟು. ಸುಮಾರು 9 ಎಕರೆ ಜಾಗದಲ್ಲಿ ಈ ಆಸ್ಪತ್ರೆ ಬೇರೆ ಬೇರೆ ಘಟಕಗಳ ಕಟ್ಟಡದ ಕೆಲಸ ಆಗ್ತಾ ಇದ್ದು ಆಸ್ಪತ್ರೆನ ಐಸಿಯು ಘಟಕದಲ್ಲಿ ವಿಶೇಷ ಆಗಿ 10 ಬೆಡ್ಗ ಇದ್ದು ಆಧುನಿಕ ರೀತಿಯಲ್ಲಿ ಐಸಿಯು ವಾರ್ಡ್ನ ನಿರ್ಮಾಣ ಮಾಡಿದಳು. ಬ್ರಾಹ್ಮಣರ ವಿದ್ಯಾಭಿವೃದ್ಧಿ ನಿಧಿ ಮಡಿಕೇರಿ ವತಿಯಿಂದ ನಾಳೆ ಮಡಿಕೇರಿ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪ ಶತಮಾನ ಭವನದಲ್ಲಿ ಬ್ರಾಹ್ಮಣರ ಸಮುದಾಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೆ ವಿಪ್ರ ಕ್ರೀಡಾತ್ಸವ ಪ್ರಯುಕ್ತ ಏರ್ಪಾಟು ಮಾಡಿದ ಆಟೋಟಗಳಿಗೆ ದೌಕೆ ಇನಾಮು ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಹಿರಿಯ ನಾಗರಿಕರ ವೇದಿಕೆ ಮತ್ತು ಮಡಿಕೇರಿ ಲಯನ್ಸ್ ಸಂಸ್ಥೆನ ಕೂಡುಕುಟ್ಟಲಿ ಇದೇ ತಿಂಗಳ ತಾರೀಖು 10ರಂದು ಹೊತ್ತಾರೆ 9:30 ಮಧ್ಯಾಹ್ನ 1:30 ಮುಟ ಮಡಿಕೇರಿ ಲಯನ್ಸ್ ಕ್ಲಬ್ ಸಭಾಬಾಡಿಯಲ್ಲಿ ಸಾರ್ವಜನಿಕರಿಗೆ ಪುಕ್ಸಟೆ ಕಿವಿ ತಪಾಸಣಾ ಶಿಬಿರ ನಡೆದಿತ್ತ ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷರು ತಿಳಿಸಿದರು. ಕುವೆಂಪು ಸಂಸ್ಮರಣೋತ್ಸವದ ಪ್ರಯುಕ್ತ ಏರ್ಪಾಟು ಮಾಡಿದ ಕುವೆಂಪು ಬಗೆನ ಭಾಷಣ ಪೈಪೋಟಿಲಿ ಕಣಿವೆ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸ್ಪಂದನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಳು. ಇದೇ ತಿಂಗಳ ತಾರೀಕು 26ರಂದು ನಡೆಯುವ ಗಣರಾಜ್ಯೋತ್ಸವ ಪಿಎಂ ರ್ಯಾಲಿ ಪಥಸಂಚಲನಕ್ಕೆ ಕೊಡಗಿನ ಮನ್ನೇರ ಪ್ರಶಸ್ತಿಯವು ಎನ್ಸಿಸಿ ಕರ್ನಾಟಕ ಮತ್ತು ಗೋವಾ ಬೆಟಾಲಿಯನ್ ಏರ್ವಿಂಗ್ನಿಂದ ಆಯ್ಕೆಯಾಗಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ನಡೆಸುತ್ತಿರುವ ರಾಜ್ಯ ವಲಯದ ಕ್ರೀಡಾ ಇಸ್ಕೂಲು ಕ್ರೀಡಾ ವಸತಿ ನಿಲಯಗಳಿಗೆ 2025-26ನೇ ಸಾಲಿಗೆ 8ನೇ ತರಗತಿ ಮತ್ತು 1ನೇ PUCಗೆ ಇದೇ ತಿಂಗಳ ತಾರೀಕು 16ರಂದು ಮಡಿಕೇರಿ ತಾಲೂಕು ನೌಕೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ, ತಾರೀಕು 17ರಂದು ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ನೌಕೆ ಕೂಡಿಗೆ ಸರ್ಕಾರಿ ಆಟದ ಬಾಣಿಲಿ, ತಾರೀಕು 18ರಂದು ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ನೌಕೆ ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣಿಲಿ ಆಟಗಾರರ ಆಯ್ಕೆ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ ತಾರೀಕು 8ರಂದು ಹೊತ್ತಾರೆ 11ಗಂಟೆಯಿಂದ ಮಧ್ಯಾಹ್ನ 1ಗಂಟೆ ಮುಟ ನಗರಸಭೆ ಕಾವೇರಿ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಪುಕಾರ ಅರ್ಜಿಗಳನ್ನ ಕೊಟ್ಟು ತುಂಬಿಸಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿದ ಅರ್ಜಿಗಳನ್ನ ತಗೊಂಡವೆ. ಸಾರ್ವಜನಿಕರು ಈ ಅವಕಾಶನ ಉಪಯೋಗಿಸಿಕೊಳ್ಳುವಂಗೆ ಹೆಚ್ಚಿನ ಮಾಹಿತಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿನ ಸಂಪರ್ಕಿಸುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448-000383, ಚಂದುರ ದೇವಯ್ಯ 9480165997. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591-424242. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್ ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ? ನೆಲ್ಲಿಂದ, ಮುಳಿಯಾ ಜುವೆಲ್ಸ್ ನಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶ್ರೀಮಂಗಲ ಜೂನಿಯರ್ ಕಾಲೇಜಿನ ಹೈಸ್ಕೂಲ್ ಪಿಯುಸಿ ಮತ್ತು ಡಿಗ್ರಿಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಮ್ಮಿಲನ ಹಾಗೂ ಆಡಳಿತ ಮಂಡಳಿಯ ಆಯ್ಕೆ ನಾಳೆ ಪೂರ್ವಾಹ್ನ 10 ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದ್ದು, ಹಳೆಯ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ನೂತನ ಭಾವಚಿತ್ರದೊಂದಿಗೆ ಭಾಗವಹಿಸಬೇಕಾಗಿ ಶ್ರೀಮಂಗಲ ಜೂನಿಯರ್ ಕಾಲೇಜಿನ ಆಡಳಿತ ಮಂಡಳಿಯ ಪ್ರಕಟಣೆ ಕೋರಿದೆ. ಕುಶಾಲನಗರದ ಮೆಡಿಪ್ಲೆಕ್ಸ್ ಅವರ ಸಹಯೋಗದಲ್ಲಿ ಮೈಸೂರಿನ ಪ್ರಸಿದ್ಧ ಕಾಂಗರೂ ಕೇರ್ ಫರ್ಟಿಲಿಟಿ ಸೆಂಟರ್ ಅವರು ನೂತನವಾಗಿ ತಮ್ಮ ಕ್ಲಿನಿಕ್ ತೆರೆದಿದ್ದು, ಖ್ಯಾತ ಐವಿಎಫ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಸ್ವಾತಿ ಎಚ್ಕೆ ಇವರು ವಾರದ ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇವರ ಸೇವೆಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9513137817, ಲ್ಯಾಂಡ್ಲೈನ್ 0826273221. ಮೂಲತಃ ಬಲಂಬೇರಿ ಗ್ರಾಮತ್ರ ಬೆಂಗಳೂರು ವಾಸವುಳ್ಳ ಬೊಳ್ತಂಡ ಚಂಗಪ್ಪ ಕಿರಣ್ ನಮಿತಾ ದಂಪತಿರ ಮೋವ ಜಶ್ಮಿತಾ ಡಿಸೆಂಬರ್ 15 ದೆಹಲಿಯಲ್ಲಿ ನಡೆದ 7th ಐಟಾ ನ್ಯಾಷನಲ್ ಐಟಿಎಫ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಕೂಡಿಯಾಡಿತ್ ಪುನ್ನರ ಪದಕ ಪಡೆದಿತ್. ಇಂಗಡ ಮಿಂಗತ ಬೌಸು ಎಲ್ಲಂಗಡನ್ನು ನಲ್ಲಾಮೆ ಬಂದಿತ್. ಮಾವ ಕುಟ್ಟಂಡ ನಂದ, ಮಾಯಿ ಸೌಮ್ಯ, ಬಾವ ಗಗನ್, ತಾತ ಗೀಜಿಗಂಡ ಚಂಗಪ್ಪ, ಅವಯ್ಯ ಗೊಂಬೆ ಪಿಂಜ ಸಂಸಾರ. ಮಾಂಡೋವಿ ಮೋಟಾರ್ಸ್ ನೆಕ್ಸ ಇಲ್ಲಿ ಇದೀಗ ವರ್ಷಾಂತ್ಯದ ಡಿಸೆಂಬರ್ ಧಮಾಕಾ ಸೇಲ್. ಎಲ್ಲಾ ಮಾರುತಿ ವೆಹಿಕಲ್ ಗಳ ಮೇಲೆ ನೀವು ಇದುವರೆಗೂ ನಿರೀಕ್ಷಿಸದಂತಹ ಡಿಸ್ಕೌಂಟ್ ಆಫರ್. ಈ ಅದ್ಭುತ ಆಫರ್ ನೊಂದಿಗೆ ಮಾರುತಿ ವೆಹಿಕಲ್ ನಿಮ್ಮದಾಗಿಸಿ. ಭೇಟಿ ಕೊಡಿ ಮಾಂಡೋವಿ ಮೋಟಾರ್ಸ್ ನೆಕ್ಸ, ಕುಶಾಲನಗರ, ಗೋಣಿಕೊಪ್ಪ, ಸೋಮವಾರಪೇಟೆ. ಕಾಲ್ 9606017186. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವ್ ರು ಲಭ್ಯರಿದ್ದು, ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್ ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು, ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬಲಿಯರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಕೇಳುಗರೆ, ನಾಳೆ ಬೆಳಿಗ್ಗೆ 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕೊಡವಡ ಪಡೆಬೀರತನ, ಈ ವಿಷಯವಾಗಿ ಪತ್ರಕರ್ತ ಚಿಂತಕ ಮಾಣಿಪಂಡ ಸಂತೋಷ್ ತಮ್ಮಯ್ಯ ಅವರಿಂದ ಭಾಷಣವನ್ನ ಕೇಳಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನ ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ ಹೈಸ್ಕೂಲ್ ಪಿಂಯ ಪ್ರೈಮರಿ ಸ್ಕೂಲ್ ಇಂಗಡ ಕೂಡುಕೊಟ್ಟತ್ತು ಕುವೆಂಪು ಹೆಂಗ ಒಲ್ದಿತ್ತುಳ್ಳೋ ನಾಡಗೀತೆಗೆ 100 ವರ್ಷ ಸಹಸ್ರಕಂಠ ಪಾಠ ಕಾರ್ಯಕ್ರಮ ಇಂದು ನಡೆದತ್ತು. ನಗರತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದ ರಾಷ್ಟ್ರಕವಿ ಕುವೆಂಪು ಹೆಂಗಡ ಪುಟ್ಟನ ದಿನ ಪಿಂಯ ಕುವೆಂಪು ಹೆಂಗ ಒಲ್ದಿತ್ತುಳ್ಳೋ ನಾಡಗೀತೆ ಆಶಯಕ್ಕೆ 100 ಕಾಲ ದುಂಬನ ಮಾರಿಪತ್ತು ನಾಡಗೀತೆ ಸಹಸ್ರಕಂಠ ಪಾಠ ಕಾರ್ಯಕ್ರಮ ನಡೆದಿತ್ತು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕತ್ರ ಮಾಜಿ ಅಧ್ಯಕ್ಷ ಟಿ ಪಿ ರಮೇಶ್ ಹೆಂಗ ತಕ್ಕ ಬರ್ದಿತ್ತು. ನಾಡು ಕಂಡ ಶ್ರೇಷ್ಠ ಕವಿ ಕುವೆಂಪು ಹೆಂಗ ನಾಡಗೀತೆ ಓದಿತ್ತು 100 ಕಾಲ ದುಂಬನ ಮಾರಿಪತ್ತು ಸಹಸ್ರಕಂಠ ಪಾಠ ಕಾರ್ಯಕ್ರಮತ್ನ ಬೆಚ್ಚಂಡಿ ಸ್ಕೂಲ್ ಕಾಲೇಜ್ ಅಂತತ್ಲು ಕಾರ್ಯಕ್ರಮತ್ನ ಆಯೋಜನೆ ಮಾಡೋಣ ಮೂಲಕ ಕುವೆಂಪು ಹೆಂಗ ನಾಡಕ್ಕೆ ಕೊಡ್ತ ಕೊಡುಗೆರ ಮೀದ ಅರಿವಿಕೆ ಮಾಡೋಣ ಕ್ಯಾಪ ಅಂದು ಅವು ಅಣ್ಣುಚಿ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಗಳನ್ನ ಸಿ ರಂಗದಮ್ಮಪ್ಪ ಹೆಂಗ ತಕ್ಕ ಬಂದಿತ್ತು. ಕನ್ನಡ ನಾಡನ ಕಟ್ಟುವಲ್ಲಿ ಕುವೆಂಪು ಹೆಂಗ ನಾಯ್ಚಿತ್ತು. ಕನ್ನಡ ಸಾಹಿತ್ಯ ಕೋವಲು ಅವರ ಸಾಧನೆ ಮಾಡಿತ್ತು ವಿಶ್ವಮಾನವ ಸಂದೇಶತ್ನ ಕೊಡ್ತಿತ್ತು ಎಂದು ಅವು ಅಣ್ಣುಚಿ. ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜರ ಪ್ರಿನ್ಸಿಪಲ್ ವೆಂಕಟೇಶ್ ಪ್ರಸನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಪ್ರಿನ್ಸಿಪಲ್ ಪಿ ಆರ್ ವಿಜಯ್ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ಇದೇ ಅಟ್ಟಾಂಗ ಪೊಲಕ 11 ಗಂಟೆಂಜ ಮಜಣ 1 ಗಂಟೆ ಕತನೆ ನಗರಸಭೆ ಕಾವೇರಿ ಕಲಾಕ್ಷೇತ್ರ